ಸ್ವತಂತ್ರ ಭಾರತದ ರಕ್ಷಣಾ ಇತಿಹಾಸದಲ್ಲಿಯೇ ಹೊಸ ಅಧ್ಯಾಯದ ಆರಂಭವಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸಂದರ್ಭದಲ್ಲಿ ಪರಿಸರವನ್ನು ರಕ್ಷಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನೂ ಮಾಡಬೇಕೆಂದು ನಾನು ನಿಮ್ಮೆಲ್ಲರನ್ನು ಒತ್ತಾಯಿಸುತ್ತೇನೆ. ಹವಾಮಾನ ಬದಲಾವಣೆಯ ಸವಾಲನ್ನು ಎದುರಿಸಲು ನಾವು ನಮ್ಮಲ್ಲಿಯೂ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನಾವು ನಮ್ಮ ಅಭ್ಯಾಸಗಳನ್ನು ಮತ್ತು ನಮ್ಮ ವಿಶ್ವ ದೃಷ್ಟಿಕೋನವನ್ನು ಕೂಡ ಬದಲಾಯಿಸಿಕೊಳ್ಳಬೇಕಾಗಿದೆ. ನಾವು ನಮ್ಮ ದೇಶ, ನದಿಗಳು, ಪರ್ವತಗಳು, ಸಸ್ಯಗಳು ಮತ್ತು ಪ್ರಾಣಿಗಳೊಂದಿಗಿನ ನಮ್ಮ ಸಂಬಂಧವನ್ನು ಬದಲಾಯಿಸಿಕೊಳ್ಳಬೇಕಿದೆ. ನಮ್ಮ ಕೊಡುಗೆಯಿಂದ ಎಂತಹ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದರೆ ಅಲ್ಲಿನ ಜೀವನವು ಅದರ ನೈಸರ್ಗಿಕ ರೂಪದಲ್ಲಿಯೇ ಬೆಳೆಯುತ್ತಾ ಅಭಿವೃದ್ಧಿ ಹೊಂದಬೇಕು. ಆತ್ಮೀಯ ದೇಶವಾಸಿಗಳೇ, ನಮ್ಮ ಗಡಿಗಳನ್ನು ಕಾಯುವ ಸೈನಿಕರು, ಪೊಲೀಸರು ಮತ್ತು ಕೇಂದ್ರ ಸಶಸ್ತ್ರ ಪಡೆಗಳ ಬಗ್ಗೆ ನನಗೆ ವಿಶೇಷ ಗಮನವಿದೆ. ನ್ಯಾಯಾಂಗ ಮತ್ತು ನಾಗರಿಕ ಸೇವೆಗಳ ಸದಸ್ಯರಿಗೂ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ. ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಭಾರತೀಯ ಅಧಿಕಾರಿಗಳಿಗೆ ಮತ್ತು ಅನಿವಾಸಿ ಭಾರತೀಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯೊಂದು ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ. ಆಕಾಶವಾಣಿ ಮಡಿಕೇರಿ, ಸಮಯ 7:11:31. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಿ, ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾದ ಕಾರಣ ಪ್ರಮುಖ ಸಾಂಬಾರ ಬೆಳೆಗಳಾದ ಶುಂಠಿ, ಏಲಕ್ಕಿ, ಕರಿಮೆಣಸಿನ ಮೇಲಾದ ಪರಿಣಾಮ ಮತ್ತು ನಿರ್ವಹಣೆ ಕುರಿತು ಭಾರತ ಸರ್ಕಾರದ ಸಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಗಿರುವಂತಹ ಹೆಚ್ಚು ಮಳೆಯಿಂದ ಸಾಂಬಾರ ಬೆಳೆಗಳ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಈ ಹೆಚ್ಚು ಮಳೆ ಹಿನ್ನೆಲೆಯಲ್ಲಿ ಈ ಸಾಂಬಾರ ಬೆಳೆಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಭಾರತ ಸರ್ಕಾರದ ಸಾಂಬಾರ ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ. ನಮಸ್ತೆ ಸರ್. ಸಾಕಷ್ಟು ಮಳೆ ಆಗ್ಬಿಟ್ಟಿದೆ ಈ ವರ್ಷ, ಕೊಡಗು ಜಿಲ್ಲೆ ಕೂಡ ಇದಕ್ಕೆ ಹೊರತಲ್ಲ ಅಂತ ಹೇಳ್ಬೋದು ಮಲೆನಾಡಿನಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾದಂತಹ ಸಾಂಬಾರ ಬೆಳೆಗಳಾದಂತಹ ಶುಂಠಿ, ಕರಿಮೆಣಸು ಮತ್ತೆ ಏಲಕ್ಕಿ ಬೆಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ, ಇಲ್ಲಿವರೆಗೂ ಏನೆಲ್ಲ ಸಮಸ್ಯೆಗಳಾಗಿರಬಹುದು, ಮುಂದೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಹೋದರೆ ಯಾವುದೇ ಒಂದು ಇಳುವರಿಗೆ ಧಕ್ಕೆ ಇಲ್ಲದಂತೆ ಅವುಗಳನ್ನು ನಿರ್ವಹಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಾವು ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಶುಂಠಿ ಬೆಳೆಯನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಈಗ ಹೆಚ್ಚಾಗಿ ರೈತರು ಬೆಳೀತಾ ಇದ್ದಾರೆ, ಮತ್ತು ಶುಂಠಿಯಲ್ಲಿ ಕೆಲವು ರೋಗಗಳ ಸಮಸ್ಯೆಯನ್ನು ಕೂಡ ಕಾಣ್ತಾ ಇದ್ದೀವಿ. ಒಟ್ಟಾರೆ ಈಗ ಹೆಚ್ಚು ಮಳೆ ಶುಂಠಿ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಂತೀರಿ? ಒಂದು ಕೊಡಗು ಜಿಲ್ಲೆನ ವಿಶೇಷವಾಗಿ ಗಮನಿಸಿ ನಾವು ಶುಂಠಿನ ಪ್ರಸ್ತಾಪ ಮಾಡೋದಾಯ್ತು ಅಂತಂದ್ರೆ, ಹೊಸ ಒಂದು ರೋಗ ಏನಿದೆ ಶುಂಠಿಗೆ, ಬೆಂಕಿ ರೋಗ, ಅದು ಒಂದು ಪೈಕ್ಯುಲೇರಿಯಾ ಅನ್ನುವಂತ ಜಾತಿಯ ಫಂಗಸ್ನಿಂದ ಅಥವಾ ಶಿಲೀಂಧ್ರದಿಂದ ಬರ್ತದೆ. ಕಳೆದ ವರ್ಷ ಮೊಟ್ಟ ಮೊದಲನೇ ಬಾರಿಗೆ ಅದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮಗೆ ಆ ಭಾಗದಿಂದ ರಿಪೋರ್ಟ್ ಆಯ್ತು. ಆದ್ರೆ ಆ ಟೈಮ್ಗಾಗ್ಲೇ ಬೆಳೆ ಬಹಳಷ್ಟು ಕಟಾವಿನ ಹಂತಕ್ಕೆ ಬಂದಿತ್ತು, ಹಾಗಾಗಿ ಅಂತ ತಲೆಬಿಸಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ. ಈ ವರ್ಷ ಸ್ಥಿತಿ ನೋಡಿದಾಗ ಅದು 2-3 ತಿಂಗಳು ಬೆಳೆ ಇರೋ ಹಂತದಲ್ಲೇ ರೋಗದ ಬಾಧೆ ತೀವ್ರವಾಗೈತೆ. ಕಾರಣಗಳು 100+ ಇದಾವೆ. ಅಂದ್ರೆ ಈಗ ಒಂದು ರೋಗ ಉಲ್ಬಣತೆ ಜಾಸ್ತಿ ಆಗ್ಲಿಕ್ಕೆ ಪ್ರಮುಖವಾದ ಕಾರಣ ವಾತಾವರಣ ಅಂತ ನಾವು ಹೇಳ್ಬೋದು. ಈ ವರ್ಷ ಬಿದ್ದಿರೋ ಮಳೆ ಪ್ರಮಾಣ ಮತ್ತೆ ಮಳೆ ಪ್ಯಾಟರ್ನ್ ಗಮನಿಸಿದ್ರೆ ಯಾವ ಹದದಲ್ಲಿ ಮಳೆ ಬಿದ್ದಿದೆ ಅಂದ್ರೆ ಆಲ್ಮೋಸ್ಟ್ ಏಪ್ರಿಲ್ 2ನೇ ವಾರದ ನಂತರದಿಂದ ಇವತ್ತಂತನಕ ನಾವು ಯೋಚನೆ ಮಾಡೋದಾಗ್ತದೆ, ತುಂತುರು ಮಳೆ, ಅದ್ರ ಜೊತೆಗೆ ಮೋಡ ಕವಿದ ವಾತಾವರಣ, ವಾತಾವರಣದ ಉಷ್ಣಾಂಶ 30 ಡಿಗ್ರಿ ಒಳಗಡೆನೆ ಇದೆ. ಇಷ್ಟೋ ವಾತಾವರಣದ ಕಾರಣಗಳು ಪೈರಿಕ್ಯುಲೇರಿಯಾ ಫಂಗಸ್ಗೆ ಹೇಳ ಮಾಡಿಸಂತ ವಾತಾವರಣ. ಹಾಗಾಗಿ ಇದು ಒಂದು ಕಾರಣ. ಎರಡನೇ ಪೈರಕಿಲೇರಿಯಾ ಅನ್ನುವಂತದ್ದು ಏನಿದೆ ಫಂಗಸ್, ಬಹಳ ಬೇಗ ಗಾಳಿಯಲ್ಲೇ ಹರಡೋದ್ರಿಂದ ಇದು ವ್ಯಾಪಕವಾಗಿ ಕೊಡಗು ಜಿಲ್ಲೆಯಿಂದ ಹಿಡಿದು ಹಾಸನ, ಚಿಕ್ಕಮಗಳೂರು ಎಲ್ಲಿ ಎಲ್ಲಿ ಶುಂಠಿ ಬೆಳೀತಾ ಇದ್ದಾರೆ, ಸಾಂಪ್ರದಾಯಿಕ ಪ್ರದೇಶ ಆಗಿರ್ಬೋದು ಅಥವಾ ನಾನ್ ಟ್ರೆಡಿಷನಲ್ ಪ್ರದೇಶ ಆಗಿರ್ಬೋದು, ಎರಡೂ ಕಡೆ ತುಂಬಾ ಕೆಟ್ಟದಾಗಿ ವ್ಯಾಪಕ ಆಗಿದೆ. ಓಹೋ, ಜಾಸ್ತಿ ವ್ಯಾಪಿಸ್ಕೊಂಡಿದೆ, ತುಂಬಾ ಜಾಸ್ತಿಯಾಗಿ ವ್ಯಾಪಿಸ್ಕೊಂಡಿದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯಾವ ತಾಕಿನಲ್ಲಿ ಸಾರಜನಕದ ಗೊಬ್ಬರವನ್ನ ಯಥೇಚ್ಛವಾಗಿ ಬಳಸಿ ಪೊಟ್ಯಾಶ್ ಗೊಬ್ಬರವನ್ನ ಶಿಫಾರಸ್ ಮಾಡಿರೋದಕ್ಕಿಂತ ಕಡಿಮೆ ಬಳಸಿದ್ದಾರೆ ಅಂತ ಕಡೆ ರೋಗದ ಬಾಧೆ ಜಾಸ್ತಿ ಇದೆ ಒಂದು. ಎರಡನೇದು, ಈ ರೋಗವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಉಪಚಾರದಲ್ಲಿದ್ರೆ ಈ ರೋಗದ ಬಾಧೆಯನ್ನ ಹತೋಟಿ ಮಾಡ್ಕೊಬಹುದು. ರೋಗ ಬಂದ ನಂತರ ಉಪಚಾರ ಮಾಡ್ತೀನಿ ಅಂತಂದ್ರೆ ಕನಿಷ್ಠ 2-3 ಬಾರಿ ಸಿಂಪಡಣೆ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗ್ತದೆ. ಹಾಗಾಗಿ ಈ ರೋಗದ ವಿಚಾರವಾಗಿ ಈ ವರ್ಷ ರೈತರು ಬಹಳಷ್ಟು ನೋವನ್ನ ತಿಂದಿದ್ದಾರೆ. ಆದ್ರೆ ಇಲ್ಲಿ ಒಂದು ವಿಚಾರನ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಯಾವ ವಿಚಾರ ಅಂತೀರ? ಸಾಧಾರಣವಾಗಿ ಶುಂಠಿನಲ್ಲಿ ಬರುವಂತ ಬಹಳಷ್ಟು ರೋಗಗಳು ಗೆಡ್ಡೆಯಿಂದ ಅಥವಾ ಬೀಜದಿಂದ ಮತ್ತೆ ಪ್ರಸಾರ ಆಗ್ತದೆ. ಹೌದು. ಆದ್ರೆ ಈ ರೋಗಕ್ಕೆ ಅಂತಹ ಕ್ರಮ ಇಲ್ಲ. ಹಾಗಾಗಿ ಮುಂದಿನ ವರ್ಷಕ್ಕೆ ಬೀಜ ಬೇಕು ಅನ್ನುವಂತ ಜನಕ್ಕೆ ಇದರ ಆತಂಕ ಬೇಡ. ಅದೇ ನಮ್ಮ ಕೆಂಪು ಕೊಳೆ ಆಯ್ತು, ಹಸಿರು ಕೊಳೆ ಆಯ್ತು, ಇವುಗಳು ಬೀಜದಿಂದಾನೇ ಪ್ರಸಾರ ಆಗೋಗ್ತದೆ. ಹಾಗಾಗಿ ಅಂತಹ ತಾಕಗಳನ್ನ ಆಯ್ಕೆ ಮಾಡ್ಕೋಬೇಕಾದಾಗ ಹುಷಾರಾಗಿರಿ ಅಂತ ಹೇಳ್ತೀವಿ. ಆ ಒಂದು ವಿಚಾರದಲ್ಲಿ ಇದು ನಮಗೆ ರೈತರು ಸ್ವಲ್ಪ ನಿರಾಳ ಅಂತ ಅನ್ನಿಸ್ಕೊಬಹುದು. ಅಂದ್ರೆ ಕಳೆದ ವರ್ಷ ಎಲ್ಲೆಲ್ಲಿ ಇದು ಕಾಣಿಸ್ಕೊಂಡು ಸ್ವಲ್ಪ ತಡವಾಗಿ ಆ ಒಂದು ಜಮೀನುಗಳಲ್ಲೇ ಹೆಚ್ಚಾಗಿ ಕಂಡು ಬಂದಿದೆ ಅಂತೀರಿ? ಇಲ್ಲ ಇಲ್ಲ ಸರ್, ಕಳೆದ ವರ್ಷ ಇದು ಕೇವಲ ಕೊಡಗು ಜಿಲ್ಲೆಗೆ ಮಾತ್ರ ಸೀಮಿತವಾಗಿತ್ತು. ಈ ವರ್ಷ ಎಲ್ಲೆಲ್ಲಿ ಶುಂಠಿ ಬೆಳೆದಿದ್ದಾರೋ, ಕೊಡಗು ಆಯ್ತು, ಮೈಸೂರು ಆಯ್ತು, ಮಂಡ್ಯ ಆಯ್ತು, ಚಿಕ್ಕಮಗಳೂರು, ಹಾಸನ, ಅದ್ ಬಿಟ್ಟು ಶಿವಮೊಗ್ಗ, ರಾಣೆಬೆನ್ನೂರು, ಶಿಕಾರಿಪುರ ಎಲ್ಲಾ ಕಡೆ ಕಂಡು ಬಂದಿದೆ. ಹೇಗೆ ಪ್ರಾರಂಭವಾಗುತ್ತೆ ರೋಗ ಇದು? ಈ ರೋಗ ಬಂದು ಸ್ಪೋರ್ಟ್ಸ್ ಎಲ್ಲ ಗಾಳಿಯಲ್ಲೇ ಹರಡೋದ್ರಿಂದ ಗಾಳಿ ಬೀಸೋದನ್ನ ಯಾರು ತಡಿಲಿಕ್ಕೆ ಆಗುದಿಲ್ಲ, ಗಾಳಿಯಲ್ಲೇ ಹರಡತ್ತೆ. ಮತ್ತೆ ಒಮ್ಮೆ ಈ ರೋಗ ಬಂದಿದೆ ಶುಂಠಿ ತೋಟಕ್ಕೆ ಅಂದ್ರೆ 8-10 ಗಂಟೆ ಒಳಗಡೆ ಇಡೀ ತೋಟನ ಆವರಿಸಿಕೊಳ್ಳುವಂತ ಶಕ್ತಿ ಇದೆ ಬೀಸೋ ಗಾಳಿಯಿಂದ. ಅಷ್ಟು ಶೀಘ್ರವಾಗಿ ಹರಡುತ್ತೆ? ಹೌದು, ಬಹಳ ಶೀಘ್ರವಾಗಿ ಹರಡುತ್ತೆ. ಹಾಗಾಗಿ ನಮ್ಮ ರೈತರಿಗೆ ಇದರ ನಿಯಂತ್ರಣಕ್ಕೆ ಸ್ವಲ್ಪ ಸಮಯಾವಕಾಶನೇ ಬಹಳ ಕಡಿಮೆ ಸಿಗುತ್ತೆ ಅಲ್ವೇ? ಹೌದು ಹೌದು. ನಿಯಂತ್ರಣದ ವಿಚಾರಕ್ಕೆ ಬಂದಾಗ ಎರಡು ವಿಚಾರ ನಾವು ತಲೆಲಿಟ್ಕೊಬೇಕು. ಯಾವ್ಯಾವ ಅಂತೀರಿ? ಒಂದು, ನನ್ನ ತಾಕ್ನಲ್ಲಿ ನಾನು ಇನ್ನೂ ತಗೊಂಡಿಲ್ಲ ಅಂದ್ರೆ ನನ್ನ ಜಮೀನಲ್ಲಿ ಇನ್ನು ರೋಗದ ಬಾಧೆ ಬಂದಿಲ್ಲ, ನೋಡೋಣ ಅಂತಂದ್ಬಿಟ್ಟು ಏನಾರು ಆಲಸ್ಯ ಮಾಡಿದ್ರೆ ಖಂಡಿತ ಹೊಡೆತ ಬೀಳುತ್ತೆ. ಹಾಗಾಗಿ ಈ ಶಿಫಾರಸ್ ಮಾಡಿರುವಂತದ್ದು ಈಗ ಮಧ್ಯಂತರ ಶಿಫಾರಸ್ ಒಂದು ಲಭ್ಯತೆಯಲ್ಲಿದೆ. ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದು ಪ್ರೊಪಗನೋಸೋಲ್ ಮತ್ತೆ ಟ್ಯೂಬಿಕನೋಸೋಲ್ ಇರುವಂತ ಶಿಲೀಂಧ್ರ ನಾಶಕಗಳನ್ನ 1 ml ಪ್ರತಿ ಲೀಟರ್ಗೆ ಹಾಕೊಂಡು ಸಿಂಪಡಣೆ ಮಾಡುವಂತದ್ದು ಅಂತ. ಹೌದು, ಇದು ರೋಗವನ್ನ ಹತೋಟಿಗೆ ತರ್ತದೆ ಅಂತ. ಅದೇ ರೀತಿ ಫೀಲ್ಡ್ ನಲ್ಲಿ ಬಹಳಷ್ಟು ಪರ್ಮುಟೇಷನ್ ಕಾಂಬಿನೇಷನ್ ನಲ್ಲಿ ಶಿಲೀಂಧ್ರ ನಾಶಕಗಳ ಬಳಕೆಯನ್ನ ನಾವು ಗಮನಿಸ್ತಾ ಇದೀವಿ. ಆ ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ತುಂಬಾ ದಕ್ಷತೆಯಿಂದ ರೋಗದ ಕ್ಷಮತೆಯನ್ನ ಕಡಿಮೆ ಮಾಡಿರುವಂತದ್ದು ಇದೇ ಟ್ಯೂಬಿಕನೋಸೋಲ್ 50% ಮತ್ತೆ ಟ್ರೈಫ್ಲಾಕಿಸ್ಟ್ರೋಬಿನ್ 25% ಇರುವಂತ ಶಿಲೀಂಧ್ರ ನಾಶಕ. ಕಾರಣ ಇಷ್ಟೇ ಒಂದು, ಇದರ ಟ್ಯೂಬಿಕನೋಸೋಲ್ 50% ಅಂದ್ರೆ ನಾವು ಶಿಫಾರಸ್ ಮಾಡಿರೋ ಪ್ಲೈನ್ ಟ್ಯೂಬಿಕನೋಸೋಲ್ಗಿನ್ನ 15% ಜಾಸ್ತಿ ಇದೆ. ಅದರ ಜೊತೆಲಿ ಟ್ರೈಫ್ಲಾಕಿಸ್ಟ್ರೋಬಿನ್ ಇರೋದು ಕೂಡ ಆಡೆಡ್ ಅಡ್ವಾಂಟೇಜು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ವೆಜಿಟಬಲ್ ಗ್ರಾನ್ಯೂಲ್ ಫಾರ್ಮುಲೇಷನ್ ಬರೋದ್ರಿಂದ ಈ ಫಾರ್ಮುಲೇಷನ್ ಅಲ್ಲಿ ಅಂದ್ರೆ ಈ ಶಿಲೀಂಧ್ರ ನಾಶಕದಲ್ಲಿ ರೈನ್ ಫಾಸ್ಟ್ನೆಸ್ ಅಂದ್ರೆ ನಾವು ಸಿಂಪಡಣೆ ಮಾಡಿದ 1-2 ಗಂಟೆ ಒಳಗಡೆ ಈ ಔಷಧಿ ಗಿಡದ ಅಂತರ್ವ್ಯಾಪಿಯಾಗಿ ಸೇರ್ಕೊಳ್ಳೋದಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಬೇರೆ ಔಷಧಿಗಳಲ್ಲಿ ಏನಾಗ್ತದೆ, ಈ ತಕ್ಕಡೆ ಸ್ಪ್ರೇ ಮಾಡ್ತಾ ಬರ್ತಾ ಇದಾರೆ, ತೋಟದ ಅಂಚು ಸ್ಪ್ರೇ ಮುಗಿಸ್ಕೊಂಡು ಬರೋಷ್ಟೊಳಗೆ ಮಳೆ ಶುರು ಆಗ್ತದೆ. ಜಿಡಿ ಮಳೆ ಆಗ್ಬೋದು, ಹೆಚ್ಚಿನ ಮಳೆ ಆಗ್ಬೋದು, ಸ್ಪ್ರೇ ಮಾಡಿರೋದೆಲ್ಲ ತೊಯ್ದೋಗ್ತದೆ. ಹಾಗಾಗಿ ಆ ರೈನ್ ಫಾಸ್ಟ್ನೆಸ್ ವಿಚಾರನ ಗಮನದಲ್ಲಿ ಇಟ್ಕೊಂಡ್ರೆ ಈ ಔಷಧಿನಲ್ಲಿ ಆ ಒಂದು ಅಡ್ವಾಂಟೇಜ್ ಇದ್ದರಿಂದ ಕಾರ್ಯಕ್ಷಮತೆ ಚೆನ್ನಾಗಿ ಸಿಕ್ಕಿದೆ, ಎಫಿಷಿಯನ್ಸಿ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಟ್ಯೂಬಿಕನೋಸೋಲ್ 50% ಮತ್ತೆ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ 25% ಇರುವಂತದ್ದು ಮಾರ್ಕೆಟ್ ನಲ್ಲಿ ಬಹಳಷ್ಟು ಇದೆ. ಒಂದು ಇದು ಕಾಂಬಿ ಪ್ರಾಡಕ್ಟ್ ಇದು? ಕಾಂಬಿ ಪ್ರಾಡಕ್ಟ್ ಸರ್. ಹೌದು, ಕಾಂಬಿ ಪ್ರಾಡಕ್ಟ್. ಅದು ಚೆನ್ನಾಗಿ ಕೆಲಸ ಮಾಡಿದೆ. ಇನ್ನ ಮುಂದಿನ ವರ್ಷಗಳಲ್ಲಿ ಏನು ಎಚ್ಚರಿಕೆ ವಹಿಸಬೇಕಾಗತ್ತೆ ಈ ವಿಚಾರದಲ್ಲಿ? ಈ ವಿಚಾರವಾಗಿ ನಾವು ಇದುವರೆಗೂ ಶುಂಠಿ ಬೆಳೆಗಾರರಿಗೆ ಬೀಜೋಪಚಾರದ ವಿಚಾರವಾಗಿ ಹೇಳ್ತಿದ್ವಿ. ಹೌದು, ಆಯ್ತಾ. ಬೀಜೋಪಚಾರ ನಾವು ಕಂದುಕೊಳ್ಳಿಯ ರೋಗದ ವಿಚಾರವಾಗಿ ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ವಿ. ಬಹುಶಃ ಇನ್ನು ಮುಂದೆ ಶುಂಠಿ ಬೆಳೆಯುವಂತ ರೈತರು ಒಂದು ಹವಾಮಾನ ಆಧಾರಿತ ಕೃಷಿ ಬಗ್ಗೆ ಒಲವು ಕೊಡ್ಬೇಕಾಗ್ತದೆ. ಅಂದ್ರೆ ಯಾವಾಗ ಹವಾಮಾನ ಮುನ್ಸೂಚನೆ ಸುಮಾರು ಒಂದು ತಿಂಗಳ ಕಾಲ ನಮ್ಗೆ ಮೋಡ ಕವಿದ ವಾತಾವರಣ ಇದ್ದು ಮಳೆ ಹೆಚ್ಚಾಗಿ ಬೀಳ್ತದೆ, ಅದ್ರ ಜೊತೆಗೆ ವಾತಾವರಣದ ಉಷ್ಣಾಂಶ ಕಡಿಮೆ ಬೀಳ್ತದೆ ಅಂತ ಶಿಫಾರಸು ಬರ್ತದೋ ಆ ಕೂಡ್ಲೇನೆ ಇವರು ಒಂದು ಮುಂಜಾಗ್ರತಾ ಕ್ರಮವಾಗಿ ಪ್ರೊಪಿಕನೋಸೋಲ್ ಆಗ್ಬೋದು ಟುಬಿಕನೋಸೋಲ್ ಆಗ್ಬೋದು ಶಿಫಾರಸು ಮಾಡಿರುವಂತ ಒಂದೆಂಬಲ್ ಪ್ರಮಾಣದಲ್ಲಿ ಸಿಂಪಡಣೆ ಮಾಡೋದ್ರಿಂದ ರೋಗದ ಬಾಧೆಯಿಂದ ತಪ್ಪಿಸ್ಕೊಬಹುದು. ಮುಂಜಾಗ್ರತೆಯಾಗಿ ಮಾಡಬೇಕು. ಹೌದು, ಇನ್ ಮುಂದೆ ಏನಾಗ್ತದೆ ಮಾರ್ಕೆಟ್ ರೇಟ್ ಏನೈತೆ ಅಂತ ನಾವು ನೋಡ್ತಿದೀವಿಯಲ್ಲ. ಈಗ ಮಾರ್ಕೆಟ್ ರೇಟ್ ನ ಗಮನನ ಎರಡನೇ ಭಾಗವಾಗಿ ಇಟ್ಕೊಂಡು ಮೊದಲನೇ ಭಾಗವಾಗಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ನಿರ್ವಹಣೆ ಹವಾಮಾನ ಆಧಾರಿತ ನಿರ್ಧಾರಗಳು ಈ ಎರಡನ್ನೂ ಕೂಡ ರೈತರು ಮಾಡಲೇಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಈ ಸಾರ್ವಜನಿಕ ಗೊಬ್ಬರವನ್ನ ಕೊಡೋದನ್ನ ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ. ಹೌದು, ನಾನು ಅದಕ್ಕೋಸ್ಕರ ಒತ್ತು ಕೊಟ್ಟು ಹೇಳಿದ್ದೆ. ಒಂದು ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ರಸಗೊಬ್ಬರ ಕೊಡಿ. ಎರಡನೇದು ಆ ಶಿಫಾರಸು ಮಾಡಿರುವಂತ ರಸಗೊಬ್ಬರನ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೊಡೋದು ಬಹಳ ಸೂಕ್ತ. ಈಗ ತಾವು ಈ ರಸಗೊಬ್ಬರವನ್ನ ಮುಖ್ಯವಾಗಿ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಕೊಡಬೇಕು ಅಂತೀರಾ? ಹೌದು. ಮತ್ತೆ ಈ ಮಡಿಗಳನ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ಎತ್ತರಿಸಿದ ಮಡಿ ಮಾಡ್ಕೊಂಡ್ರೆ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ಬೋದು ಅಂತೀರಿ? ಸರ್, ಅದು ಮ್ಯಾಂಡೇಟರಿ ಸರ್. ಅದಿಲ್ದೇನೆ ನಾವು ಶುಂಠಿನ ನಾವು ಬೆಳಿಲಿಕ್ಕೆ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಮಡಿ ಎತ್ತರವಾಗಿದ್ದಷ್ಟು ನೀರ್ ನಿಲ್ದೇ ಇರುವಂತ ವಾತಾವರಣ ಇರೋದ್ರಿಂದ ಅಲ್ಲಿ ಏನಾಗತ್ತೆ ಅನುಕೂಲಗಳು ಹೆಚ್ಚಾಗಿರತ್ತೆ. ಬಹಳ ಪ್ರಮುಖವಾಗಿ ಈ ಕೊಳೆ ರೋಗ ಎರಡು ಏನಿದೆ ಕೆಂಪು ಕೊಳೆ ಮತ್ತೆ ಹಸಿರು ಕೊಳೆ ಇದೆರಡು ಬರ್ದಿರೋ ರೀತಿ ಪಾತ್ರ ನಿರ್ವಹಿಸೋದ್ರಲ್ಲಿ ಈ ಮಡಿ ಎತ್ತರವಾಗಿರೋದು ಬಹಳ ಪ್ರಮುಖವಾಗ್ತದೆ. ಮತ್ತೆ ಈ ಸಸ್ಯಗಳ ನಡುವಿನ ಅಂತರನ್ನು ಕೂಡ ಕಾಪಾಡ್ಕೋಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ. ಹೌದು ಹೌದು ಸರ್, ಅದನ್ನೆಲ್ಲ ರೈತರು ಬಹಳ ಮೊದ್ಲಿಂದಾನು ಮಾಡ್ತಾ ಇದಾರೆ, ಅದಲ್ಲೇನ್ ಸಮಸ್ಯೆ ಆಗ್ತಾ ಇಲ್ಲ ನಮ್ಗೆ. ಅಂತರ ಕಾಪಾಡ್ಕೊಳ್ಳೋದಾಗ್ಲಿ ಅಥವಾ ಗಿಡಗಳ ಸಂಖ್ಯೆ ಕಾಪಾಡ್ಕೊಳ್ಳೋದಾಗ್ಲಿ, ಯಾಕಂದ್ರೆ ಅವೆಲ್ಲ ನೇರವಾಗಿ ಇಳುವರಿಗೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲೆಲ್ಲೂ ರೈತರು ಎಡುತ್ತಾ ಇಲ್ಲ. ಅಂದ್ರೆ ಈ ಮಳೆ ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಜಮೀನಲ್ಲಿ ನೀರು ನಿಲ್ದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತೀರಾ? ಖಂಡಿತ, ಅದೊಂದ್ರ ಕಡೆಗೆ ಗಮನ ಕೊಡ್ಬೇಕಾಗತ್ತೆ. ಹೌದು. ಇನ್ನೇನು ಬೇರೆ ಸಮಸ್ಯೆಗಳು ಏನು ಕಂಡು ಬಂದಿಲ್ವಾ ಈ ಹೆಚ್ಚು ಮಳೆ ಆಗಿರೋದ್ರಿಂದ? ಅದೇ, ಈ ಹೆಚ್ಚು ಮಳೆ ಆಗಿರೋದ್ರಿಂದ ಇದುವರೆಗೂ ಮುಖ್ಯವಾದ ಬಾಧೆ ಇದ್ದದ್ದೇ ಬೆಂಕಿ ರೋಗದ್ದು ಮತ್ತೆ ಇತ್ತೀಚೆಗೆ ಎಲೆಚುಕ್ಕಿ ರೋಗದ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ಔಷಧಿನ ಸಿಂಪಡಣೆ ಮಾಡಿದ್ರೆ ಎರಡನ್ನು ಕೂಡ ಅದು ಹತೋಟಿಗೆ ಇಡತ್ತೆ. ಪ್ಲಾಸ್ಟಿಕ್ಟಲ್ ಯೂಸ್ ಪಾಟ್ ಏನಿದೆ ಅದು ಬಹಳ ಸುಲಭವಾಗಿ ನಿರ್ವಹಣೆ ಮಾಡುವಂತದ್ದು. ಸರಿ, ಹಾಗಾಗಿ ಅದ್ರ ಬಗ್ಗೆ ಏನ್ ಜಾಸ್ತಿ ತಲೆಬಿಸಿ ಇಲ್ಲ. ಇನ್ನೊಂದು ಮುಖ್ಯವಾದ ಒಂದು ಸಾಂಬಾರ ಬೆಳೆ ಅಂದ್ರೆ ಕರಿಮೆಣಸು. ಹೌದು, ಕರಿಮೆಣಸಿಗೆ ಈ ಹೆಚ್ಚು ಮಳೆಯಿಂದ ಯಾವ ರೀತಿ ತೊಂದರೆ ಆಗಿದೆ ಅಂತೀರಿ? ಮಳೆ ಇದ್ರೆ ಬೆಳೆ ಬೆಳೆ, ಇವಾಗ ಮಳೆ ಹೆಚ್ಚಾಯ್ತು ಅಂದ್ರೆ ಕೊಳೆ ಬಂದಿರೋ ಪ್ರಾಬ್ಲಮ್. ಕಾಳು ಮೆಣಸಿಗೆ ಕೊಳೆ ರೋಗ, ಶೀಘ್ರ ಸೊರಗು ರೋಗ ಬಹಳ ತೀವ್ರವಾಗಿ ಕಾಡೋದಕ್ಕೆ ಶುರು ಆಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಏನಾಗಿದೆ, ಯಾವ ತೋಟಗಳಲ್ಲಿ ಬುಡಾನ ಸ್ವಚ್ಛ ಮಾಡ್ಕೊಂಡಿಲ್ಲ ಮತ್ತೆ ಹಬ್ಬ ಬಿಳಿಗಳನ್ನ ಎತ್ತಿ ಮೇಲ್ಕಟ್ಟಿಲ್ಲ ಅಂತಹ ಕಡೆ ನಮ್ಗೆ ಶೀಘ್ರ ಸ್ವರ್ಗ ರೋಗದ ಪ್ರಮುಖವಾದಂತ ಲಕ್ಷಣಗಳಾದಂತ ಬಳ್ಳಿ ಬತ್ತುವಂಥದ್ದು, ಆಮೇಲಿಂದ ಎಲೆಗಳ ಮೇಲೆ ಕಪ್ಪು ಮಚ್ಚೆ ಬಂದು ಎಲೆಗಳು ಉದುರುವಂತದ್ದು ಲಕ್ಷಣಗಳು ಕಂಡು ಬರ್ತಾ ಇದೆ. ಅಂತಹ ಕಡೆ ನಾವು ಹೇಳ್ತಾ ಇರೋದು ಮೊದ್ಲು ಉದುರಿರುವಂತ ಎಲೆ ಮತ್ತೆ ಬುಡಕ್ ಹಾಕಿರುವಂತ ಕಸ ಇದನ್ನೆಲ್ಲ ತೆಗೆದು ಬುಡಾನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ರೋಗನ ನಿರ್ವಹಣೆ ಮಾಡ್ಲಿಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನುವಂತ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ಗೆ 2 ಗ್ರಾಂನಷ್ಟು ಹಾಕೊಂಡು ಬೆಳ್ಳಿ ಗಾತ್ರದ ಮೇಲೆ ದ್ರಾವಣದ ಪ್ರಮಾಣನ ನಿರ್ಧರಿಸಬೇಕಾಗ್ತದೆ. ಉದಾಹರಣೆಗೆ ತುಂಬಾ ಹಳೆ ಬೀಳುಗಳಿತ್ತು 10-15 ವರ್ಷದ್ದು ಅವುಗಳ ಬೇರಿನ ವ್ಯಾಪ್ತಿ ತುಂಬಾ ದೊಡ್ಡದಾಗಿರುತ್ತೆ. ಅಂತಹ ಕಡೆ ನಾವು ಕನಿಷ್ಠ 5-8 ಲೀಟರ್ ಕೆಲವೊಂದ್ ಸತಿ 10 ಲೀಟರ್ ತನಕ ಶಿಲೀಂಧ್ರ ನಾಶಕವನ್ನು ಹಾಕ್ಬೇಕಾಗ್ತದೆ. ಅದೇ ಎಲೆಗಳ ಮೇಲೆ ಮಚ್ಚೆ ಬಂತು ಅಂತಂದಾಗ ನಾವು ಆದಷ್ಟು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕಗಳಿಗೆ ಅಥವಾ ಸಿಸ್ಟಮಿಕ್ ಫಂಗಿಸೈಡ್ಸ್ ಗಳಿಗೆ ಹೋಗೋದು ಬಹಳ ಬುದ್ಧಿವಂತಿಕೆ. ಈಗ ಶಿಫಾರಸ್ನಲ್ಲಿರುವಂತ ಮ್ಯಾಂಕೋಜೆಬ್ ಮತ್ತೆ ಮೆಟ್ಲಾಕ್ಸಿಲ್ ಕಾಂಬಿನೇಷನ್ ಇರುವಂತದ್ದು ಮಾರುಕಟ್ಟೆನಲ್ಲಿ ಬೇರೆ ಬೇರೆ ಕಂಪನಿಗಳದ್ದು ಬೇರೆ ಬೇರೆ ಹೆಸರಲ್ಲಿ ಮಾರಾಟ ಆಗ್ತಾ ಇದೆ. ಅದನ್ನ ಪ್ರತಿ ಲೀಟರ್ಗೆ 2 ಗ್ರಾಮ್ ಅಂತ ಹಾಕೊಂಡು ಒಂದು ಸ್ಟಿಕ್ಕರ್ ಕೂಡ ಹಾಕೊಳ್ಳಿ, ಸ್ಪ್ರೇ ಮಾಡ್ಲಿ, ನಂತರ ಡ್ರೆನ್ಸ್ನು ಮಾಡ್ಲಿ, ಹತೋಟಿಗೆ ಬರುತ್ತೆ. ಮತ್ತೆ ಈ ಸಮಯದಲ್ಲಿ ನಾವು ಒಂದೇ ಡ್ರೆನ್ಸಿಂಗ್ಗೆ ರೋಗನ ಹತೋಟಿಗೆ ತರ್ಲಿಕ್ಕೆ ಆಗೋದಿಲ್ಲ, ಕನಿಷ್ಠ 2 ರೌಂಡ್ ಹೋಗ್ಬೇಕು. ಆಯ್ತಾ, ಅಪ್ಪಿತಪ್ಪಿ ಮಳೆ ಬಿಡು ಕೊಟ್ಟು ನನ್ನ ತೋಟದಲ್ಲಿ ಇನ್ನು ರೋಗದ ಬಾಧೆ ಇಲ್ಲ ಅನ್ನುವಂತದಿತ್ತು ಅಂತಂದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ 1% ಬೋರ್ಡೋ ಸಿಂಪಡಣೆಗೆ ಒತ್ತು ಕೊಡಿ. ಬಳ್ಳಿಗೆ ಸಿಂಪಡಣೆ ಮಾಡಬಹುದು? ಹೌದು ಹೌದು, ಬಳ್ಳಿ ಮೇಲ್ಭಾಗ ಕೆಳಭಾಗ ಎರಡೂ ಕಡೆ ತೊಯ್ಯೋ ರೀತಿ 1% ಬೋರ್ಡೋನ ಸಿಂಪಡಣೆಗೆ ಹೋಗ್ಬಹುದು. ಅಂದ್ರೆ ನಾನು ಹೇಳ್ತಾ ಇರೋದು ಈ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶಗಳಲ್ಲಿ ಇವತ್ತಿಗೂ ಮಳೆ ಬಿಡು ಕೊಟ್ಟಿಲ್ಲ. ಆದ್ರೆ ಕುಶಾಲ್ ನಗರ ಕೆಳಗಡೆ ಬರ್ತಾ ಇದ್ದಾಗೇನೆ ಮಳೆ ಬಿಡು ಕೊಟ್ಟಿದೆ. ಶ್ರೀಪಟ್ಟಣದಿಂದ ಕುಶಾಲ್ ನಗರದ ಅಂಚಿನ ತನಕ ಮಳೆ ಬಿಡು ಕೊಟ್ಟಿದೆ. ಅಂತಹ ಭಾಗಗಳಲ್ಲಿ ಬೋರ್ಡೋ 1% ಸಿಂಪಡಣೆಗೆ ಮಳೆ ಯಾವ್ದಾದ್ರು ಇರ್ಲಿ ಅವುಗಳಿಗೆಲ್ಲ ಇವರು ಸಿಂಪಡಣೆ ಕೊಡೋದು ಬಹಳ ಪ್ರಮುಖವಾಗ್ತದೆ. ಅಂದ್ರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಾಪರ್ ಆಕ್ಸಿ ಕ್ಲೋರೈಡ್ ಬುಡ ತೋರಿಸೋದ್ರ ಜೊತೆಗೆ ಅಂತರ್ವ್ಯಾಪಿ ಶಿಲೀಂದ್ರನಾಶಕವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಹೌದು, ಅಂದ್ರೆ ರೋಗ ತೀವ್ರತೆ ನೋಡ್ಕೊಂಡು ಎಲೆಗಳ ಮೇಲೆ ಕಪ್ಪು ಮಚ್ಚೆ ಇತ್ತು ಅಂತಂದ್ರೆ ಈ ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳನ್ನ ಸಿಂಪಡಣೆ ಮಾಡಿ ಡ್ರೆಂಚಿಂಗು ಮಾಡೋಣ. ಅದೇ ಕೇವಲ ಬಳ್ಳಿ ಬತ್ತುತ್ತಾ ಇದೆ ಮೊದಲನೇ ಹಂತದಲ್ಲಿ ಇದೆ ಅಂತಂದ್ರೆ ಏರಿಯಲ್ ಇನ್ಫೆಕ್ಷನ್ಸ್ ಇಲ್ಲ ಅಂತಂದ್ರೆ ಸಿಒಸಿ ಮೇಲೆ ಕೂಡ ನಾವು ಡಿಪೆಂಡ್ ಆಗ್ಬಹುದು. ಮತ್ತೆ ಮಳೆ ಬಿಡು ಕೊಟ್ಟಾಗ ಪೋಷಕಾಂಶನೂ ಏನಾದ್ರು ಕೊಡಬಹುದಾ ಅಂತ? ಸದ್ಯದ ಪರಿಸ್ಥಿತಿನಲ್ಲಿ ಏನಾಗಿದೆ, ಇನ್ನೂ ಮಳೆ ಇರೋದ್ರಿಂದ ಪೋಷಕಾಂಶಗಳ 3ನೇ ಕಂತನ್ನ ನಾವು ಆಗಸ್ಟ್ ಕೊನೆಗೆ ಯೋಚನೆ ಮಾಡೋದು ಬಹಳ ಮುಖ್ಯ. ಆದ್ರೆ ಈಗೇನಾಗಿದೆ, ಕಂಟಿನ್ಯೂಸ್ ಮೋಡ ಕವಿದ ವಾತಾವರಣ ಮತ್ತೆ ಮಣ್ಣಲ್ಲಿ ತುಂಬಾ ತೇವ ಇರೋದ್ರಿಂದ ಒಂದು ಕ್ರಮ ನಾವು ಮಾಡಬಹುದು. 1 ಎಕರೆಗೆ 1 ಬ್ಯಾಗ್ ಯೂರಿಯಾ 1 ಬ್ಯಾಗ್ ಪೊಟ್ಯಾಶ್ ಅನ್ನ ಬೆರೆಸಿ ಪ್ರತಿ ಗಿಡಕ್ಕೆ ಒಂದು 100 ಗ್ರಾಂನಷ್ಟು ಗೊಬ್ಬರನ ಕೊಡೋದ್ರಿಂದ ಗಿಡದಲ್ಲಿ ಚೇತರಿಕೆ ಉಂಟಾಗ್ತದೆ, ಒಂದು ಅಲ್ಪ ಪ್ರಮಾಣದ ಆಹಾರ ಕೊಟ್ಟಾಗೂ ಆಗ್ತದೆ. ಈ ಕೆಲಸನ ನಾವು ಮಾಡಬಹುದು. ಇದು ಮುಖ್ಯವಾಗಿ ಕರಿಮೆಣಸು ಬೆಳೆಯಲ್ಲಿ ಅನುಸರಿಸಬೇಕಾದಂತ ಕ್ರಮ. ಹೌದು, ಮತ್ತೆ ಬುಡದಲ್ಲಿ ನೀರ್ ನಿಲ್ದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಹೌದು, ಚರಂಡಿ ವ್ಯವಸ್ಥೆ ಯಾವುದೇ ಬೆಳೆ ಇರ್ಲಿ, ಭತ್ತ ಒಂದು ಬಿಟ್ಟು ಈ ಭಾಗದಲ್ಲಿ ಬೆಳೀತಾ ಇರುವಂತ ಅಡಿಕೆ ಆಗ್ಬಹುದು, ಕಾಫಿ ಆಗ್ಬಹುದು, ಕಾಳುಮೆಣಸು ಆಗ್ಬಹುದು, ಏಲಕ್ಕಿ ಆಗ್ಬಹುದು, ಶುಂಠಿ ಆಗ್ಬಹುದು, ನೀರು ನಿಲ್ಲುವಂತ ಜಾಗಗಳಲ್ಲಿ ಬಸಿಗಾಲಗಳನ್ನ ಸ್ವಚ್ಛ ಮಾಡಿಕೊಂಡು ನೀರು ನಿಲ್ದೇ ಇರೋ ರೀತಿ ಈಚೆ ಹಾಕುವಂತದ್ದು ಮೊಟ್ಟ ಮೊದಲನೇ ಮಾಡಬೇಕಾಗಿರೋ ಕೆಲಸ ಆಗಿದೆ. ಮತ್ತೆ ರೋಗ ಪೀಡಿತ ಎಲೆಗಳನ್ನ ಏನಾದ್ರೂ ಕೆಳಗಡೆ ಬಿದ್ದಿದ್ರೆ ಅವನ್ನ ಸಂಗ್ರಹಿಸಿ ಅವನ್ನ ಖಂಡಿತ ಹಾಕ್ಬೇಕಾಗುತ್ತೆ. ನೀವು ಶಿಲೀಂದ್ರನಾಶಕ ಹಾಕೋದಕ್ ಮುಂಚೆ ಗಿಡದ ಬುಡನ ಸ್ವಚ್ಛ ಮಾಡಿ ನಂತರನೇ ಶಿಲೀಂದ್ರನಾಶಕಗಳನ್ನ ಹಾಕ್ಬೇಕು. ಇದು ಬಹಳ ಮುಖ್ಯವಾದಂತ ಕ್ರಮ. ಇದು ಬಹಳ ಮುಖ್ಯ. ಮತ್ತೆ ಎರಡನೇದು ಏನಂತಂದ್ರೆ, ಈ ಮಣ್ಣಲ್ಲಿ ತೇವಾಂಶ ಈಗ ಏನಿದೆಯಲ್ಲ, ಈ ತೇವಾಂಶ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಏನಿದಾವೆ ಅವಕ್ಕೂ ಕೂಡ ತುಂಬಾ ಅನುಕೂಲವಾದಂತ ವಾತಾವರಣನೇ. ಹಾಗಾಗಿ ಯಾರು ಟ್ರೈಕೋಡರ್ಮಾ ಸುಡೋಮೋನಾಸ್ ಪಚೋನಿಯಾ ಇಂತಹ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆಯನ್ನ ಇನ್ನೂ ಮಾಡಲಿಲ್ಲ, ದಯವಿಟ್ಟು ಅದನ್ನ ತಂದು ಪ್ರತಿ ಗಿಡಕ್ಕೆ ಕೊಡೋದ್ರಿಂದ ರೋಗದ ಬಾಧೆಯಿಂದ ಮುಕ್ತರಾಗ್ತೀರಿ. ಸ್ವಲ್ಪ ಮಟ್ಟಿಗೆ ಸಾವಯವ ಗೊಬ್ಬರದ ಜೊತೆಯಲ್ಲಿ ಮಿಶ್ರ ಮಾಡಿ ಕೊಡಬೇಕಾಗತ್ತ? ಅದು ಬೇಡ ಬೇಡ ಸರ್, ಸಾವಯವ ಗೊಬ್ಬರ ಜೊತೆ ಕೊಡಕ್ ಹೋದ್ರೆ ಈಗ ಮಳೆ ಇರೋದ್ರಿಂದ ಶೀತ ಜಾಸ್ತಿ ಆಗ್ತದೆ, ನೀರು ಜಾಸ್ತಿ ಹಿಡಿಯತ್ತೆ. ಅದ್ರ ಬದಲಿಗೆ ಏನ್ ಮಾಡಬಹುದು, ಡ್ರೆಂಚಿಂಗ್ ಮಾಡಬಹುದು. ಒಂದು ಬ್ಯಾರಲ್ಗೆ 1 ಲೀಟರ್ನಷ್ಟು ಟ್ರೈಕೋಡರ್ಮಾ ಲಿಕ್ವಿಡ್, 1 ಲೀಟರ್ನಷ್ಟು ಸುಡೋಮೋನಾಸ್ ಲಿಕ್ವಿಡ್ ಎರಡನ್ನೂ ಬೆರೆಸಿ ಪ್ರತಿ ಗಿಡಕ್ಕೂ 1-2-3 ಲೀಟರ್ನಷ್ಟು ಡ್ರೆಂಚ್ ಮಾಡಿದ್ರೆ ಸಾಕಾಗ್ತದೆ. ಅದು ಒಳ್ಳೆ ಕ್ರಮ ಆಗುತ್ತೆ. ಹೌದು ಹೌದು, ಇವು ಮುಖ್ಯವಾಗಿ ನಾವು ಕರಿಮೆಣಸು ಬೆಳೆಯಲ್ಲಿ ಅನುಸರಿಸಬೇಕಾದಂತ ಕ್ರಮಗಳು ಅಂತೀರಿ. ಹೌದು, ಇನ್ನು ಏಲಕ್ಕಿ ಬೆಳೆಯಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅಂತೀರಿ? ಏಲಕ್ಕಿ ಕರಿಮೆಣಸು ಇವೆರಡರ ವಿಚಾರಕ್ಕೆ ಬಂದಾಗ ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸಬೇಕು. ಯಾವ ಭಾಗದಲ್ಲಿ ನಮಗೆ ನೆರಳಿನ ಬಾಧೆ ತುಂಬಾ ಜಾಸ್ತಿ ಇದೆ ಅಂತ ಕಡೆ ರೋಗದ ತೀವ್ರತೆ ಕೂಡ ಜಾಸ್ತಿ ಇರ್ತದೆ. ಕಾರ್ಮಿಕರ ಲಭ್ಯತೆಯನ್ನ ಗಮನಿಸ್ಕೊಂಡು ನೆರಳನ್ನ ಕಮ್ಮಿ ಮಾಡ್ಕೊಳ್ಳಿ, ಇದು ಒಂದು. ಎರಡನೇದು, ಏಲಕ್ಕಿ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚಿನ ಮಳೆ ಏಲಕ್ಕಿಗೂ ಕೂಡ ಕಷ್ಟನೇ. ಈ ಅತಿ ಹೆಚ್ಚು ಮಳೆ ಬಂದಾಗ ನಮ್ಗೆ ಪ್ರಮುಖವಾಗಿ ಕಾಡುವಂತದ್ದು ಕಂದು ಕೊಳೆಯೋ ರೋಗ ಮತ್ತೆ ಕಾಯಿ ಕೊಳೆಯುವಂತ ರೋಗ. ಮಳೆ ಹೆಚ್ಚಾದಾಗ ನಮ್ಮ ಈ ಮಲಬಾರ್ ತಳಿಗಳಲ್ಲಿ ಏನಾಗ್ತದೆ, ನೆಲದ ಮೇಲೆ ಹರಡುವಂತ ಗೆರೆಗಳು ಮಣ್ಣಿನ ಸಂಪರ್ಕದಲ್ಲಿರುವಂತ ಕಾಯಿ ಕೊಳಿಲಿಕ್ಕೆ ಶುರು ಆಗ್ತದೆ. ಆವಾಗ ಕಾಯಿ ಹಳದಿ ಬಣ್ಣದಿಂದ ಕಂದು ಬಣ್ಣಕ್ಕೆ ತಿರುಗ್ತದೆ, ಅದು ಕೊಳತು ಸಂಪೂರ್ಣವಾಗಿ ನಾಶ ಆಗ್ತದೆ. ಅಂತಹ ಕಡೆ ಎರಡು ಶಿಲೀಂಧ್ರ ನಾಶಕಗಳನ್ನ ಶಿಫಾರಸು ಮಾಡಬಹುದು. ಒಂದು ಪೊಸಟೈಲ್ ಅಲ್ಯೂಮಿನಿಯಂ, ಇದೊಂದು ಶಿಲೀಂಧ್ರ ನಾಶಕ. ಎರಡನೇದು ಮೆಟ್ಲಾಕ್ಸಿಲ್ ಮ್ಯಾಂಕೋಜೆಪ್, ಎರಡೂ ಕಾಂಬಿನೇಷನ್ ಇರುವಂತ ಶಿಲೀಂಧ್ರ ನಾಶಕ. ಮತ್ತೆ ಮೂರನೇದು ಕೂಡ ಪ್ರೊಫೈಲರ್ ಅಂತ ಒಂದು ಹೊಸದು ಫಂಗಿಸೈಡ್ ಅನ್ನ ರೆಕಮೆಂಡ್ ಮಾಡ್ತಾ ಇದೀವಿ. ಇವು ಮೂರನ್ನು ಈ ಕಾಯಿ ಕೊಳೆಯೋ ರೋಗಕ್ಕೆ ನಾವು ರೆಕಮೆಂಡ್ ಮಾಡಬಹುದು. ಅದೇ ರೀತಿ ಕಂದು ಕೊಳೆಯೋ ರೋಗದ ಲಕ್ಷಣಗಳನ್ನ ನಾವು ಗಮನಿಸ್ಬೇಕು ಅಂತಂದ್ರೆ, ಸಾಧಾರಣವಾಗಿ ಯಾವ ಕಂದುಗಳಿಗೆ ರೋಗದ ಬಾಧೆ ಉಂಟಾಗಿರುತ್ತೆ ಅದರ ಕೆಳಭಾಗದ ಎಲೆಗಳಿಂದ ನಾವು ಗಮನಿಸಿದ್ರೆ ಎಲೆಗಳು ಕೆಂಪಾಗ್ಲಿಕ್ಕೆ ಶುರು ಆಗಿರುತ್ತೆ. ಆಮೇಲೆ ನೇರವಾಗಿರ್ಬೇಕಾದಂತ ಕಂದುಗಳು ವಾರೆ ಆಗ್ಲಿಕ್ಕೆ ಶುರು ಆಗ್ತದೆ. ಆ ಕಂದುಗಳನ್ನ